8 7 5 0 5 5 8 ಮತ್ತೊಮ್ಮೆ ಹೇಳ್ತೀನಿ 9 4 4 8 7 5 0 5 5 8 9 4 4 8 7 5 0 5 5 8 ರೈತವರೇ ಇನ್ನು ಏನೆಲ್ಲಾ ಕನಸುಗಳಿದೆ, ಇನ್ನು ಏನೆಲ್ಲಾ ಮಾಡಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡಿದ್ರಿ, ಆ ಬಗ್ಗೆ ನಮ್ಮೊಂದಿಗೆ ಒಂದಿಷ್ಟು ಮಾಹಿತಿ ಹಂಚ್ಕೊಳ್ಳಿ. ಅದೇ ನನ್ ಹೇಳದಂಗೆ ಈಗ ಮುಂದಿನ ದಿನಗಳಲ್ಲಿ ಒಂದು ಅಡಿಕೆ ಸಂಸ್ಕರಣಾ ಘಟಕ ಮತ್ತು ಅಡಿಕೆ ಪ್ರೊಸೆಸಿಂಗ್ ಯೂನಿಟ್ ನ ಮಾಡಬೇಕು ಅಂತ ಅಂದ್ಬಿಟ್ಟು ಇದೀನಿ. ಎರಡನೇದಾಗಿ ನಾವು ಕಾಳುಮೆಣಸು ಏನ್ ಬೆಳೀತಾ ಇದೀವಿ, ಕಾಳುಮೆಣಸನ ನಾನು ಊರಿಗೆ ಸಕಲೇಶ್ಪುರಕ್ಕೆ ಅಥವಾ ಹಾಸನ್ಗೆ ತಗೊಂಡೋಗಿ ನಾನು ಮಾರಿ ವಾಪಸ್ ಬರ್ತಾ ಇದೀನಿ. ಇಲ್ಲೇನೆ ಅದಕ್ಕೊಂದು ಮಾರುಕಟ್ಟೆ ಆಗಂಗೆ, ಆ ಕ್ವಾಲಿಟಿ ಬರಂಗೆ ನಾವೇನೆ ಇಲ್ಲಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು, ಮತ್ತೆ ಅಡಿಕೆನ ನಾವು ಇಲ್ಲೇನೆ ಪ್ರೊಸೆಸ್ ಮಾಡಿದ್ರೆ ನಾವು ದರ ನೋಡಿ ನಾವು ಯಾವಾಗ ಬೇಕೋ ಅವತ್ತಿನ ದಿನ ಇಲ್ಲೇ ಮಾರಾಟ ಮಾಡಬಹುದು ಅಂತ ಅಂದ್ಬಿಟ್ಟು. ಮೂರನೇದಾಗಿ ಸಣ್ಣದಾಗಿ ಒಂದು ಕೊಬ್ಬರಿ ಘಟಕ ಮಾಡಬೇಕು ಅಂತ ಅಂದ್ಬಿಟ್ಟು ಇದೆ. ಈ ವರ್ಷ ಅದನ್ನ ಶುರು ಮಾಡ್ತೀನಿ. ಒಂದು 5,000 ಕೊಬ್ಬರಿನ ನಾವು ಇಲ್ಲೇನೆ ತಯಾರು ಮಾಡಿ ವ್ಯಾಲ್ಯೂ ಆಡೆಡ್ ಮಾಡಿ ಏನಾದ್ರು ಮಾಡೋದಕ್ಕಾಗತ್ತಾ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಏನೋ ಆಲೋಚನೆ ಆಗಿದೆ. ಈಗ ಅವಾಗಲೇ 5,000 ಕೊಬ್ಬರಿ ಹಾಕಿಟ್ಟಿದ್ದೀನಿ, ಈಗ ಅದ್ರ ಬಗ್ಗೆನೂ ಆಲೋಚನೆ ಆಗ್ತಾ ಇದೆ. ನಂತರ ನಾವು ಜೀವಾಮೃತ ಏನಿದೆ, ಜೀವಾಮೃತನ ಡ್ರಿಪ್ ಅಲ್ಲಿ ಕೊಡೋಂತ ಒಂದು ಫಿಲ್ಟ್ರೇಷನ್ ಯೂನಿಟ್ ನ ಸಕ್ಸಸ್ಫುಲ್ ಆಗಿ ಮಾಡೋ ಮಾಡೆಲ್ ಒಂದು ತಯಾರಿಸ್ತಾ ಇದೀನಿ. ಅದೇನಾದ್ರು ಆದ್ರೆ ಅದನ್ನು ಒಂದು ಪ್ರಯೋಗ ಆಗತ್ತೆ, ರೈತರಿಗೂ ಅನುಕೂಲ ಆಗತ್ತೆ. ಅದರಲ್ಲಿ ಕಾಫಿ ಬೆಳೆ ಪುನಃ ಕೈ ಹಾಕ್ಲಿಲ್ವಾ ನೀವು? ಇಲ್ಲ, ನನ್ನಲ್ಲಿ ಸುತ್ತ ವರ್ಣ ಚಾನೆಲ್ ನೀರು ಹರಿಯೋದ್ರಿಂದ ಶೀತದ ಅಂಶ ತುಂಬಾ ಜಾಸ್ತಿ ಇದೆ, ಹಾಗಾಗಿ ಕಾಫಿ ತಿರ್ಗಾ ಕೈ ಹಾಕೋದು ಯೋಗ್ಯ ಅಲ್ಲ ಅಂತನ್ಬಿಟ್ಟು ಅನ್ನಿಸ್ತಾ ಇದೆ ನನಗೆ. ಬಹಳ ಸಂತೋಷ ರೋಹಿತ್ ಅವರ, ಇಷ್ಟೊತ್ತು ನಿಮ್ಮ ಕೃಷಿ ಕ್ಷೇತ್ರದಲ್ಲಿ ನೀವು ಮಾಡಿರುವಂತಹ ಪ್ರಯೋಗಗಳು, ನಿಮಗ್ ಸಿಕ್ಕಿರುವಂತಹ ಯಶಸ್ಸು, ನಿಮ್ಮ ಅನುಭವ ಎಲ್ಲವನ್ನ ಹಂಚಿಕೊಂಡಿದ್ದೀರಿ, ಸಾಕಷ್ಟು ಮಾಹಿತಿಯನ್ನ ನಮಗೆ ನೀಡಿದ್ದೀರಿ. ಖಂಡಿತ ನಮ್ಮ ರೈತ ಬಾಂಧವರಿಗೆ ಇದರಿಂದ ಪ್ರಯೋಜನ ಆಗಿದೆ ಅಂತ ನಾವು ಭಾವಿಸೋಣ. ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು ಸಹ ಯಶಸ್ವಿಯಾಗಲಿ. ಈ ಒಂದು ಹಾರೈಕೆಯೊಂದಿಗೆ ನಮ್ಮ ಮಾತುಕತೆಯನ್ನ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಬಹುಬೆಳೆ ಪದ್ಧತಿ ಹಾಗೂ ಫಲವತ್ತತೆಯನ್ನು ಕುರಿತು ಮೈಸೂರು ತಾಲೂಕು ಕಳಲವಾಡಿಯ ಪ್ರಗತಿಪರ ಕೃಷಿಕ ಆರ್ ರೋಹಿತ್ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ವಾಣಿಜ್ಯ ಬೆಳೆಗಳ ಅಭಿವೃದ್ಧಿ ಹಾಗೂ ಆರ್ಥಿಕತೆಯನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ತೊರವಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಕುಳ್ಳೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಭಾರತ ಕಾ ಮೌಸಮ್ ವಿಭಾಗ ಅತ್ಯಾಧುನಿಕ ಹೇ ಔರ್ ಗರ್ಮಿ ಕೆ ಮೌಸಮ್ ಮೇ ಬಢ್ತೆ ತಾಪಮಾನ್ ಕಿ ಸಟೀಕ್ ಭವಿಷ್ಯವಾಣಿ ಕರ್ ಸಕ್ತಾ ಹೇ. ಯಹ ಅವಶ್ಯಕ ಹೇ ಕಿ ಹಮ್ ಇಸ್ ಚೇತಾವನಿ ಕೋ ಗಂಭೀರತಾ ಸೆ ಲೇ. ಚೇತಾವನಿ ಕಿ ಜಾನಕಾರಿ ಹಮೇ SMS, ರೇಡಿಯೋ, ಟಿವಿ, ಅಖಬಾರ್ ಇತ್ಯಾದಿ ಸೆ ಮಿಲ್ ಸಕ್ತಿ ಹೇ. ಚೇತಾವನಿ ಕಿ ಜಾನಕಾರಿ ಕೋ ಅಪ್ನೆ ಪರಿವಾರ, ಮಿತ್ರೋ, ಪಡೋಸಿ, ಕರ್ಮಚಾರಿ, ವಿದ್ಯಾರ್ಥಿ ಔರ್ ಜಿನ್ಕೆ ಭೀ ಸಂಪರ್ಕ್ ಮೇ ಆಯೆ ಉನ್ ತಕ್ ಪಹುಂಚಾಯೆ. ಕಲರ್ ಕೋಡ್ಸ್ ಕೋ ಸಮಝಿಯೇ ಔರ್ ಗರ್ಮಿ ಸೆ ಬಚ್ನೆ ಕಿ ತಯಾರಿ ಕೀಜಿಯೇ. ಯೆಲೋ ಅಲರ್ಟ್ ಯಾನಿ ಗರ್ಮ್ ದಿನ್, ಆರೆಂಜ್ ಅಲರ್ಟ್ ಯಾನಿ ಜ್ಯಾದಾ ಗರ್ಮಿ ಕಿ ಚೇತಾವನಿ, ರೆಡ್ ಅಲರ್ಟ್ ಯಾನಿ ಅತ್ಯಧಿಕ ಗರ್ಮಿ ಕಿ ಚೇತಾವನಿ. ಸತರ್ಕ ರಹಿಯೇ, ಸುರಕ್ಷಿತ ರಹಿಯೇ. ಆಪ್ಕೆ ಹಿತ್ ಮೇ ತತ್ಪರ್ NDMA. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಅತಿ ಸುಂದರವಾಗಿ ಕಾಣುವ ಹೂವು ನೀಲಿ ಸುಂದರಿ. ಈ ಹೂವಿನ ಹೆಸರು ಅಂತರಗಂಗೆ ಅಂತ. ನೋಡಿದ್ರೆ ಮತ್ತೊಮ್ಮೆ ನೋಡಬೇಕು ಅಂತ ಅನ್ಸುತ್ತೆ, ಯಾಕಂದ್ರೆ ಇದ್ರ ಬಣ್ಣ ಬಹಳ ಮೋಹಕವಾಗಿರುತ್ತೆ. ಆದ್ರೆ ಈ ಹೂವಿನ ಅಂದ ನೋಡಿ ಮೋಸ ಹೋಗಬಾರದು, ಯಾಕಂದ್ರೆ ಇದು ಒಂದು ಕಳೆ. ಕೆರೆ ಕಟ್ಟೆಗಳಲ್ಲಿ ಮೈಲುಗಟ್ಟಲೆ ಆವರಿಸಿ ಬಿಡುವಂತಹ ಈ ಕಳೆ ಸಸ್ಯಕ್ಕೆ ಪಿಶಾಚಿ ತಾವರೆ ಅಂತ ಕೂಡ ಕರೀತಾರೆ. ಇಂಗ್ಲಿಷ್ನಲ್ಲಿ ಐಕಾರ್ನಿಕಾ ಕ್ರಾಸಿಪೆಸ್ ಅಥವಾ ಬ್ಲೂ ಡೆವಿಲ್ ಅಂತ ಕರೀತಾರೆ. ಮತ್ತೆ ಸ್ಥಳೀಯವಾಗಿ ಇದನ್ನು ಬುಡ್ಡೆ ಸೊಪ್ಪು ಅಂತ ಕೂಡ ಕರೀತಾರೆ. ಇದರ ನಿರ್ಮೂಲನೆ ಮಾಡಬೇಕು ಅಂದ್ರೆ ಖರ್ಚು ಬಹಳ, ಅದಕ್ಕೆ $1 million ವೀಡ್ ಅಂತ ಕೂಡ ಇದನ್ನ ಕರೀತಾರೆ. ಜಗತ್ತಿನ ಕಳೆಗಳ ಪೈಕಿ ಇದಕ್ಕೆ 8ನೇ ಸ್ಥಾನ ಸಿಕ್ಕಿದೆ. ಜಗತ್ತಿನ ಎಲ್ಲಾ ಕಡೆ ಕಂಡುಬರುವ ಈ ಕಳೆ 1836 ಅಲಂಕಾರಿಕ ಸಸ್ಯವಾಗಿ ಬ್ರೆಜಿಲ್ನಿಂದ ಭಾರತಕ್ಕೆ ಬಂತಂತೆ.

हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇಲ್ಲಿಗೆ ನಮ್ಮ ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮ್ಮೆಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ ಇದುವರೆಗೆ ಪ್ರಸಾರವಾಯಿತು. ಕೇಳುಗರೆ ಗಮನಿಸಿ, ಈ ರಾತ್ರಿ 9:15 ದೆಹಲಿ ಕೇಂದ್ರದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಲಿರುವ ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯಲಿರುವ ಗುರುತೇಜ್ ಬಹದ್ದೂರ್ ಅವರ 400ನೆಯ ಪ್ರಕಾಶ್ ಪುರಬ್ ಸಮಾರಂಭದ ನೇರ ಪ್ರಸಾರ ಮೂಡಿಬರಲಿದೆ. ಏಪ್ರಿಲ್ 22 ಶುಕ್ರವಾರ ಅಂದರೆ ನಾಳೆ ಬೆಳಗ್ಗೆ 9:00 ನಮ್ಮ ನಿಲಯದಿಂದ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯು ನಿರ್ವಹಣೆ ಕುರಿತು ತಿಳಿಸಿಕೊಡಲಿದ್ದಾರೆ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾ ಅತಾವುಲ್ಲಾ ಶರೀಫ್ ಅವರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-5089 ಅಥವಾ 251-2582. ಮೈಸೂರಿನ ಎಸ್ಟಿಡಿ ಕೋಡ್ 0821. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ವಿಜ್ಞಾನ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇಂಬೋದಲ್ಲಿ ಹಾಗೂ ರಾತ್ರಿ 8:00 ಬೆಂಗಳೂರು ವಿವಿಧ ಭಾರತಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಸಂಘರ್ಷದ ಕೆಲವು ಕಥೆಗಳು, ಯಶೋಗಾಥೆಗಳು, ನೇಪಥ್ಯದಲ್ಲಿ ಉಳಿದಿರುವ ಭವ್ಯ ಪರಂಪರೆಗಳು, ನವ ಭಾರತದ ಭರವಸೆಗಳು. ಪ್ರತಿ ತಿಂಗಳ ಕೊನೆಯ ಭಾನುವಾರದ ನಿರೀಕ್ಷೆಯಲ್ಲಿ ನಾವು ಮಲಯ ಪರ್ವತಗಳ ಮಡಿಲಿನಿಂದ ವಿಂಧ್ಯಾಚಲದ ಅಂಗಳದವರೆಗೆ, ಬ್ರಹ್ಮಪುತ್ರ ಘಾಟಿಯಿಂದ ಹಿಮಾಲಯದ ವಿಸ್ತಾರದವರೆಗೆ ಪ್ರಧಾನಮಂತ್ರಿಗಳ ಜೊತೆ ನಡೆಯುತ್ತದೆ ಜನಮನದ ಮಾತುಕತೆ. ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲ ಚಾನೆಲ್ಗಳಲ್ಲಿ ಕೇಳಿ ಮನ್ ಕಿ ಬಾತ್. ಮನ್ ಕಿ ಬಾತ್ ಮನ್ ಕಿ ಬಾತ್ ಕೇಳಲು ಮರೆಯದಿರಿ. ಏಪ್ರಿಲ್ 24 ಬೆಳಗ್ಗೆ 11:00 ಜನಮನದ ಧ್ವನಿ ಮನ್ ಕಿ ಬಾತ್. ಮನ್ ಕಿ ಬಾತ್ ಆಕಾಶವಾಣಿ. ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್ ಮಳವಳ್ಳಿ. ಮುಖ್ಯಾಂಶಗಳು. ದೇಶದ ಸಮಗ್ರತೆ ಮತ್ತು ಐಕ್ಯತೆ ವಿಚಾರದಲ್ಲಿ ರಾಜಿ ಇಲ್ಲ, ಪ್ರಧಾನಮಂತ್ರಿ ನರೇಂದ್ರ ಮೋದಿ.